ಬಹಳ ಸಂತೋಷ ನಾನು ಬಸಪ್ಪ ಅವರು ನಿಮ್ಮ ಅನುಭವ ನಿಜವಾಗಿ ಬಹಳ ವಿಸ್ತಾರವಾದದ್ದು. ನಮ್ಮ ಬಸಪ್ಪ ಅವರು ಈಗ ನಮ್ಮ ರೈತರ ಸಮಸ್ಯೆ ಮುಖ್ಯವಾಗಿ ಏ ನಮ್ಗೆ ಆಳು ಸಿಗುವುದಿಲ್ಲ ಆಳು ಕಾಳು ಸಿಗುವುದಿಲ್ಲ ಅನ್ನೋದು ಬಹಳ ಇದೆ. ಬಹುಶಃ ಅವಿಭಕ್ತ ಕುಟುಂಬ ಇರುವುದರಿಂದ ಮೇಲೆ ಆ ಸಮಸ್ಯೆ ಕಡಿಮೆ ಇದೆ. ಸುಮಾರು ಜನ ನೀವೇ ಕೆಲಸ ಮಾಡ್ತಾ ಇರೋದ್ರಿಂದ ಬಹುಶಃ ನೀವು ಯಶಸ್ವಿಗೆ ಅದು ಒಂದು ಕಾರಣ. ಹೀಗೆ ಈ ಆಳು ಕಾಳು ಬಗ್ಗೆ ಸ್ವಲ್ಪ ಹೇಳಿರಲ್ಲ, ನಿಮ್ದು ವೈಯಕ್ತಿಕ ಅನುಭವ ಹಿನ್ನೆಲೆ ಒಳಗೆ ನೀವೇನು ಮಾಡ್ತಾ ಇದ್ದೀರಿ? ಈಗ ಆಳಿಂದು ಸಮಸ್ಯೆ ಎಲ್ಲ ಕಡೆ ಪ್ರತಿಯೊಂದು ಹಳ್ಳಿಯಲ್ಲಿ ಸರ್, ಅದಕ್ಕೆ ಬೇರೆ ಕಡೆಯಿಂದ ಆಳುಗಳನ್ನು ತರಿಸ್ಕೋತೇವೆ. ಸಮಸ್ಯೆ ಬಂದಾಗ ಎಷ್ಟು ಬೇಕಷ್ಟು ಟಮ್ಟಮ್ ಮುಖಾಂತರ ಹಳ್ಳಿಗಳದ ನಮ್ಮ ಸುತ್ತಮುತ್ತ ಅವರೆಲ್ಲ ಟಮ್ಟಮ್ದ ಕರ್ಕೊಂಡು ಬರ್ತಾರ. ಸಾಯಂಕಾಲ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅನಿವಾರ್ಯದಾಗ ಹೆಣ್ಮಕ್ಳನ್ನ ಕರೆಸಲೇಬೇಕು, ಅದೆಲ್ಲನೂ ನಾನೇ ಮಾಡ್ತಾನೆ ಆಗೋದಿಲ್ಲ. ಆದ್ರೆ ಇವತ್ತು ಆಳ ಕಡಿಮೆ ಮಾಡಬೇಕಾದ್ರೆ ನೀರಿನ ಡ್ರಿಪ್ಪಿನ ಮುಖಾಂತರ ನಾವು ನೀರಾವರಿ ಮಾಡ್ಕೋಬೇಕು. ಭೂಮಿ ಹಾಳನೂ ಆಗಬಾರ್ದು, ನೀರು ಆಳನ ಕಡಿಮೆ ಆಕತಿ. ಡ್ರಿಪ್ಪಿನ ಮುಖಾಂತರ ನೀರು ಬಿಡೋದನ್ನ ಎಲ್ಲಿ ಹಸಿ ಇರ್ತದೆ ಅಲ್ಲಿ ಅಷ್ಟ ಕಸ ಕಳೆ ಹೇಳ್ತತಿ, ಅದನ್ನಷ್ಟ ನಾವು ಖಾಲಿ ಮಾಡ್ಕೊಳಕ್ ಆಳ ಕಡಿಮೆ ಹಿಡಿತಾವೆ. ಇಡೀ ಫೇಸ್ ಎಲ್ಲ ನೀರು ಹಾಸಿಬಿಟ್ಟು ಒಂದು ಎಲ್ಲ ಕಡೆ ಭೂಮಿಯ ಸೂರ್ಯನ ಕಿರಣಗಳು ಬಿಡೋದ್ರೆ ಅಲ್ಲೆಲ್ಲ ಕಸ ಬಂದ್ಬಿಡ್ತಾವೆ. ಅದನ್ನೊಂದು ನಾವು ಅನುಕೂಲ ಮಾಡ್ಕೋಬೇಕು. ಮತ್ತೆ ಈ ಎಡೆ ಕುಂಟೆ ಸರ್ಕಾರ ಸವಲತ್ತಂದ ಕೆಲವೊಂದು ಎಡೆ ಕುಂಟೆ ಮಾಡ್ಕೊಂಡು ಬೀದಿಗಳನ್ನ ಅಗಲು ಮಾಡ್ಕೋಬೇಕು. ಯಾವ್ದೋ ಬೆಳೆ ಬೆಳೆದೇವ ಅಂದ್ರೆ ಮೊದಲು ಅಗ್ದಿ ಸಣ್ಣ ಪ್ರಮಾಣ ಮಾಡೋದ್ರಿಂದ ಎಡೆ ಒಡೆಯಕ್ ಬರ್ತಿದ್ದಿಲ್ಲ. ಇವತ್ತು ಹಂತ ಹಂತವಾಗಿ ನಾವು ಸಾಲಗಳನ್ನ ಇಂಬು ಮಾಡ್ಕೊಂಡಾಗ ಕಾಳಿನಿಂದ ಕಾಳಿಗೆ ನಾವು ದೂರ ಇಟ್ಟುಕೊಂಡಾಗ ಸಸಿಯಿಂದ ಸಸಿಗೆ ದೂರ ಮಾಡಿದಾಗ ಇಳುವರಿ ಬಂದೇ ಬರ್ತೈತಿ. ದಟ್ಟಾದದ್ದೇನು ಅಷ್ಟು ಬರುದಿಲ್ಲ. ಅದನ್ನ ನಾವು ಲೆಕ್ಕ ಹಾಕೊಂಡು ಮಾಡ್ಬೇಕು. ಇವತ್ತು ಖರ್ಚು ಕಮ್ಮಿ ಮಾಡ್ಕೋಬೇಕು. ಇವತ್ತು ಕಬ್ಬು ಮೊದಲು 8 ಟನ್ ಹಸಿದ್ದೇವೆ ನಾವು ಒಂದು ಎಕರೆಕ, 3 ಟನ್ ಹಸಿದ್ರೆ 2 ಟನ್, ಇವೆಲ್ಲ ಕೂಡ ಒಂದು ಕ್ವಿಂಟಲ್ ಹೆಚ್ಚಾಗತ್ತೆ ನಾವು. ಅದು ಕಬ್ಬಿನ ವಿಸ್ತಾರಗಳನ್ನ ಇವತ್ತು 8 ಫೂಟ್ ಅಗಲಿಟ್ಟು ಒಂದು 5 ಫೂಟ್ ಒಂದು ಸಸಿ ಮಾಡ್ತಾರ, 2 ಫೂಟ್ ಒಂದು ಹಸ್ತಾರ. ಹಿಂಗೆ ಆಗೋದ್ರಿಂದ ಅಲ್ಲಿ ಆಳಿನ ಖರ್ಚು ಕಮ್ಮಿ ಬರ್ತತಿ. ಕಬ್ಬಿನ ಅಗಿ ತಯಾರು ಮಾಡಿ ಹಚ್ಚೋದ್ರಿಂದ ಖರ್ಚು ಕಮ್ಮಿ ಆಕತ್ತಿ. ಇಂಥವೆಲ್ಲ ಆಳಿನ ಒಂದು ನಿರ್ವಹಣೆಯ ಬಗ್ಗೆ ನಾವು ವಿಷಯಗಳನ್ನು ಮಂಡನೆ ಮಾಡ್ತೀವಿ. ಅಲ್ಲಿ ನಾವು ತಿಳ್ಕೊಂಡು ಮಾಡ್ಕೋತ ಹೋಗ್ಬೇಕು. ಒಕ್ಕಲ್ತನ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಥಿಯರಿಯಿಂದ ಆಗುವುದಿಲ್ಲ, ಪ್ರಾಕ್ಟಿಕಲ್. ನಾವು ರೈತರು ದಿವಸ ದಿವಸ ಚೇಂಜ್ ಮಾಡ್ಕೋತ ಹೋದಾಗ ಎದುರಾಗ ಲಾಭ ಆಕೈತೆ ಅನ್ನೋದು ನೋಡಿ ನಾವು ಆಳನ್ನು ಕಡಿಮೆಯಲ್ಲಿ ಉಪಯೋಗ ಮಾಡಕತ್ತೇವೆ ಸದ್ಯ. ಬಹಳ ಸಂತೋಷ ಆನಂದ್ ಬಸಪ್ಪ ಅವರೇ. ತಾವೊಬ್ಬ ಪ್ರಗತಿಪರ ರೈತರಿದ್ದೀರಿ, ನೀವು ಸಾಕಷ್ಟು ದೇಶ ವಿದೇಶಗಳಲ್ಲಿ ಸಂಚಾರ ಮಾಡಿದ್ದೀರಿ ಮತ್ತು ಸಾಕಷ್ಟು ಕೃಷಿ ಪ್ರದರ್ಶನದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮ ಒಂದು ಇಳುವರಿ ಮತ್ತು ನಿಮ್ಮ ಒಂದು ತಳಿಯನ್ನು ಕೂಡ ನೀವು ಪರಿಚಯ ಮಾಡಿಸಿದ್ದೀರಿ. ನಿಮ್ಮ ಅನುಭವನ ನಮ್ಮ ಜೊತೆಗೆ ಯಾಕೆ ನೀವು ಹಂಚಿಕೊಳ್ಬಾರ್ದು? ಈಗ ನಾನು ಚೀನಾ ದೇಶಕ್ಕೆ ಹೋಗಿದ್ದೀನಿ ಸರ್. ಅಲ್ಲಿ ಚೀನಾ ದೇಶದಲ್ಲಿ 18 ತಾಸು ದುಡ್ತಾರೆ, ಎತ್ತರ 4 ಫೂಟ್ ಅಟ್ಟ ಇರ್ತಾರೆ, ಅಡ್ಡಾಡು ಕಮ್ಮಿ, ಕೆಲಸದಲ್ಲಿ ಹೆಚ್ಚು ತೊಡಗ್ತಾರೆ. ಅವರು ಅಷ್ಟು ಶ್ರಮಜೀವಿಗಳಿದ್ದಾಗ ತಾವ ದೇಶ ಮುಂದೆ ಬರ್ತದೆ. ನಾವು ಅಷ್ಟು ಶ್ರಮ ಆಗಬೇಕು. ನಾವು ಇವತ್ತು ನೆಗ್ಲೆಟ್ ಆಗೇವೆ, ಸೋಮಾರಿಗಳಾಗೋದ್ರಿಂದ ನಮ್ಮ ಶರೀರನು ಹಾಳು ಮಾಡ್ಕೊಂಡೇವೆ. ದೇಹ ದಂಡನೆ ಆದಾಗ ಮಾತ್ರ ನಮ್ಮ ಆರೋಗ್ಯ ಹೆಚ್ಚಿರ್ತದೆ, ನಮ್ಮ ಆವೇಶ ಸಿಗ್ತದೆ. ನಾವು ದೇಹ ದಂಡನೆ ಬಗ್ಗೆ ಅತಿ ಕಡಿಮೆ ನಿರ್ಲಕ್ಷ್ಯ ಮಾಡೇವೆ. ಸುಖದಿಂದ ಇರೋಣಪ್ಪ, ಸುಖ ಅದರಲ್ಲಿ ಸಿಗುದಿಲ್ಲ. ನಾವು ದಿವಸ ಭೂಮಿಯಲ್ಲಿ ದುಡಿದ ದಿವಸಕ್ಕೆ ಒಂದು 3 ಹೊತ್ತು ಬೆವರು ನಮಗೆ ಯಾವಾಗ ಬರ್ತೈತೋ ಅವಾಗ ನಾವು ಸುಖದಿಂದ ಇರ್ತೇವೆ. ನಮ್ಮ ಶರೀರ ಸಂಪತ್ತು ಇರ್ತದೆ. ಮೊದಲು ಶರೀರ ಸಂಪತ್ತು ನೋಡಬೇಕು. ನಮ್ಮ ಶರೀರ ಸಂಪತ್ತಾಗ 3 ಸಲ ದಿವಸಕ್ಕೆ ದೇಹ ದಂಡನೆ ಆಗ್ಲೇಬೇಕದು. ಅಂದಾಗ ಮಾತ್ರ ಶರೀರಕ್ಕೆ ಒಂದು ಸುಖ ಐತಿ. ಆ ತರ ದುಡಿದ್ರೆ ಮಾತ್ರ ಬೆಳೆಗೆ ನಿಶ್ಚಿತವಾಗಿ ಬೆಳೆ ಬರ್ತೈತಿ. ಭೂಮಿ ಆಕಾಶ ನಾವು ನಿಸರ್ಗ ನಂಬಿದವರು. ನಾವು ಒಕ್ಕಲ್ತನದಲ್ಲಿ ಲಾಭ ಇಲ್ಲ ಅಂದ್ರೆ ನಾನು ಬಿಡುದಿಲ್ಲ. 1 ರೂಪಾಯಿ ಬ್ಯಾಂಕ್ ನಲ್ಲಿ ಇಟ್ಟು 2 ರೂಪಾಯಿ ಮಾಡ್ಬೇಕಂದ್ರೆ 7 ವರ್ಷ ಬೇಕು ಡಬಲ್ ಮಾಡ್ಬೇಕಂದ್ರೆ. ಅದೇ ಒಂದು ಕಾಳನ ಭೂಮಿಯಲ್ಲಿ ಹಾಕಿದ್ರೆ 3 ತಿಂಗಳದಾಗ ಅಥವಾ 4 ತಿಂಗಳದಾಗ 1000 ಪಟ್ಟು ಹೊರಗೆ ಬರುವಂತದ್ದು ಭೂಮಿ ತಾಯಿ ಕೊಡ್ತಾವೆ. ನಿಸರ್ಗದತ್ತ ಬರುದು ಅದನ್ನ ಅದ್ರ ಮೇಲೆ ನಂಬಿಗೀತ ಮಾಡಬೇಕು. ದಿವಸ ಜಮೀನು ಕಂಪಲ್ಸರಿ ಹೋಗ್ಬೇಕು. ನೀವು ಹೆಂಗ ನೌಕರಿ ಮಾಡೋ ಡ್ಯೂಟಿ ಮಾಡಕ್ ಕಂಪಲ್ಸರಿ ಬರ್ತಿರೋ 10 ರಿಂದ 5 ಗಂಟೆ ತನಕ, ನೀವು 10 ರಿಂದ 5 ಗಂಟೆ ತನಕ ಹೋಗ್ಬೇಡ್ರಿ. ನೀವು 10 ರಿಂದ 12 ತನಕ 2 ತಾಸು ಹೋಗ್ಬಾರ್ದು. ದಿವಸ ಡೈಲಿ 2 ತಾಸು ಹೋಗಿ ಬಂದ್ರೆ ನೌಕರಿ ಮಾಡೋದ್ ಹೆಚ್ಚು ಪಗಾರ ಅಲ್ಲಿ ಸಿಗ್ತದೆ. ಅಷ್ಟು ನೆಮ್ಮದಿಯಿಂದ ಹೋಗ್ಬೇಕು, ಭಕ್ತಿಯಿಂದ ಹೋಗ್ಬೇಕು. ಹಂಗ ಯಾರು ಕಾಟಾಚಾರಕ್ಕಲ್ಲಿ ನಾವು ಹೋಗ್ಬಾರ್ದು. ನಿಮ್ಮ ಬಸಪ್ಪ ಅವರೇ, ಈಗ ನೀವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ. ನಿಮ್ಮ ಯಾವ ಸ್ಥಾನಗಳಿಗೆ ಪ್ರಶಸ್ತಿಗಳು ಸಿಕ್ಕು? ನಿಮ್ಮ ಅನುಭವ ಸ್ವಲ್ಪ ಹಂಚಿಕೊರಲ್ಲ. ಈಗ ನನ್ಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಸಿಗಬೇಕಾದ್ರೆ ಫಸ್ಟ್ ನಾನು ಗುರುತಿಸಿದವರಂದ್ರೆ ನಾಗರಡಕ್ಕರ ಅಪ್ಪಾರ ಪುತ್ರಣಿಯನ್ನು ಅವ್ರು ಮಾಡೋಳಗ. ಭೂಮಿಯ ನೋಡಿದ್ರೆ ಒಳಗೆ ಕಾಲಿಟ್ಟರೆ ಗೊತ್ತಾಯ್ತು. ಒಬ್ರು ಬೆಂಗಳೂರಿನ ಅಧಿಕಾರಿಗಳು ಬಂದಿದ್ರು, ಒಳಗೆ ಹೋಗಿ ವಾಪಸ್ ಹೊಳಿ ಬಂದ್ರು. ಸರ್ ಒಳಗೆ ಬರ್ರಿ ಅಂತ ಬೇರೆ ಸಣ್ಣ ಅಧಿಕಾರಿಗಳು ಕೇಳಿದ್ರು. ಅದು ಯಾವುದೇ ಒಂದು ಅಡಿಗೆ ಮಾಡಾಗ ಒಂದು ಅನ್ನ ಕುದ್ದೈತಿಲ್ಲ ನೋಡಿ ಒಂದೇಗಳ ಮೇಲೆ ನೋಡಿದ್ರೆ ಗೊತ್ತಾಗತ್ತೆ. ಒಳಗೆ ಕೈ ಹಾಕಿ ಕೈ ಸುಟ್ಕೊಳ್ಳೋದನ್ನ ಅವಶ್ಯ ಇಲ್ಲ. ಅಲ್ಲಿ ಭೂಮಿ ಮೇಲೆ ಅಡ್ಡಾಡಿದ್ರೆ ಸ್ಪಂಜಿದ ಮೇಲೆ ಗಾದಿ ಮೇಲೆ ಅಡ್ಡಾಡಿದಂಗಾಗತ್ತೆ. ಅಷ್ಟು ಅಲ್ಲಿ ಸೂಕ್ಷ್ಮಾನ ಜೀವಿಗಳದಾವ. ನಾ ಇಲ್ಲ ನಮ್ಮ ಮಕ್ಕಳನ್ನ ನಮ್ಮ ಅಣ್ಣನ ಮಕ್ಕಳನ್ನ ಕೇಳಿದ್ರು, ನಿಮ್ಮ ಕಾಕಾರ ಒಬ್ರು ಮಾತಾಡ್ತಾರ ಅಡ್ಡಾಡ್ತಾರ ಹೇಳ್ತಾರ, ನೀವೇನು ಅವ್ರೆಲ್ಲಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಎಲ್ಲಿದ್ರು ಫೋನ್ ಹಚ್ತಾರ, ಅವ್ರು ಏನ್ ಹೇಳ್ತಾರೆ ಚಾಚು ತಪ್ಪದೆ ಮಾಡ್ತೇವೆ. ಅವ್ರ ಮಾರ್ಗದರ್ಶನ ಹೊಂಟೇವೆ. ಅದಕ್ಕೆ ನಾವು ಇಷ್ಟು ಇದನ್ನ ಮಾಡಕ್ ಸಾಧ್ಯ ಐತಿ. ನಮಗೂ ಅವರಿಂದ ಸಾಕಷ್ಟು ಪಾಠ ಕಲ್ತೇವೆ. ನಾವು ಎಲ್ಲೇ ಒಂದು ಕುಗ್ರಾಮ್ ಹಳ್ಳಿಯಲ್ಲಿದ್ದಾರ ಬೇರೆ ಬೇರೆ ದೇಶದವ್ರು ನಮ್ಮ ತೋಟಕ್ಕೆ ಬರ್ತಾರೆ, ನಮ್ಗೆ ಅದೇ ಒಂದು ಅಭಿಮಾನ ಅಂತ ನಮ್ಮ ಹುಡುಗರು ಹೇಳಿದಾಗ ಅದಕ್ಕೆ ಆ ರೀತಿ ಬರೋದ್ರಿಂದ ಇನ್ನೊಬ್ರು ಎಸ್ ಎ ಪಾಟೀಲ್ ಅಂತ ನಮ್ಮ ಧಾರವಾಡ ಯೂನಿವರ್ಸಿಟಿ ಮಾಜಿ ಕುಲಪತಿಗಳು ದಕ್ಷಿಣ ಆಫ್ರಿಕಾದವ್ರು ನಮ್ಮ ತೋಟಕ್ಕೆ ಕರ್ಕೊಂಡು ಬಂದು ತೋರಿಸಿದ್ರು. ಒಂದು ದಿಲ್ಲಿಯಿಂದ ರಾಜೇಶ್ವರಿ ಅಂತ ಒಬ್ರು ಮೇಡಮ್ ಕರ್ಕೊಂಡು ಬಂದಿದ್ರು. ಅವ್ರ ಸಂಪರ್ಕದಾಗ ಇರ್ತೇವೆ ನಾವು. ರಿಟೈರ್ಡ್ ಆದ ಸುಮಾರು ಒಂದು 16 ಮಂದಿ ಕುಲಪತಿಗಳು ನನಗೆ ಗೊತ್ತಿದ್ದಾರೆ. ಅವರೆಲ್ಲರ ಸಂಪರ್ಕದಾಗ ಇರ್ತೇವೆ. ಈಗ ನೀವು ಕೃಷಿ ಮೇಳಗಳು ಕೂಡ ಭಾಗವಹಿಸ್ತೀರಿ. ಕೃಷಿ ಮೇಳಗಳು ಬಹಳ, ಯಾಕಂದ್ರೆ ನಮ್ಮ ರೈತರಿಗೆ ಏನು ಹೊಸ ಮಾಡಬೇಕು ಅಥವಾ ಅಂದ್ರೆ ಒಂದು ಸ್ವಲ್ಪ ಕೃಷಿ ಮೇಳದಲ್ಲಿ ಭಾಗವಹಿಸಿ ಆ ಹೊಸ ಏನೇನು ಹೊಸ ರೈತರಿದ್ದಾರೆ, ಪ್ರಗತಿಪರ ರೈತರಿದ್ದಾರೆ,

ಯೇಸು ಕಾಲದ ದೇವರಿದು, ಯೇಸು ಹೆಸರಿಗೆ ಬರುವುದು. ಯೇಸು ಕಾಲದ ದೇವರಿದು, ಯೇಸು ಹೆಸರಿಗೆ ಬರುವುದು. ದಾತ ನೀರಲ್ ಕೇರಿ ಗುರು ಸಾಕ್ಷಾತಾದಂತ ದೇವರು, ದಾತ ನೀರಲ್ ಕೇರಿ ಗುರು ಸಾಕ್ಷಾತಾದಂತ ದೇವರು. ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ. ಯೇಸು ಕಾಲದ ದೇವರಿದು, ಯೇಸು ಕಾಲದ ದೇವರಿದು, ಯೇಸು ಹೆಸರಿಲೆ ಬರುವುದು. ಹೆಸರಿಲೆ ಬರುವುದು, ದಾತ ನೀರಲ್ ಕೇರಿ ಗುರು ಸಾಕ್ಷಾತಾದಂತ ದೇವರು, ದಾತ ನೀರಲ್ ಕೇರಿ ಗುರು ಸಾಕ್ಷಾತಾದಂತ ದೇವರು. ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ. ದೇಹದೊಳಗ ಮನೆಯ ಮಾಡಿತು ದೇವರಿದು ನೋಡೋ, ದೇಹದೊಳಗ ಮನೆಯ ಮಾಡಿತು ದೇವರಿದು ನೋಡೋ. ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ. ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ. ಏಕತಾರಿ ಪದಗಳನ್ನು ಕೇಳುತ್ತಿರುವಿರಿ. ಭಂಸೆಯಾಡಿದೆನ ಮೋರಮ್ಮಕ ಆಲಯಾಡಿದೆನ, ಭವ ಎಂಬ ಭಂಸೈ ಅರವಿನಾಲೈ, ಭವ ಎಂಬ ಭಂಸೈ ಅರವಿನಾಲೈ, ಮೂರು ಕೂಡಿದಲ್ಲಿ ಮೊಹರಮ್ಮ ಮಾಡಿದೆ, ಮೂರು ಕೂಡಿದಲ್ಲಿ ಮೊಹರಮ್ಮ ಮಾಡಿದೆ. ಭಂಸೆಯಾಡಿದೆನ ಮೊಹರಮ್ಮಕ ಆಲಯಾಡಿದೆನ, ತನು ಮುಸ್ತುತಿಯೋಳು ನ ಪಂಚತತ್ವ ಪಂಜಯ ಕೂಡಿಸಿದೆನ, ತನು ಮುಸುತಿಯೋಳು ನ ಪಂಚತತ್ವ ಪಂಜಯ ಕೂಡಿಸಿದೆನ. ಈಡ ಪಿಂಗಳ ಹಸೇನಿ ಹುಸೇನಿ, ಈಡ ಪಿಂಗಳ ಹಸೇನಿ ಹುಸೇನಿ, ಜೀತ ಮೌಲಾಲಿಗೆ ತನುವನ್ನು ಒಪ್ಪಿಸಿ, ಈಡ ಪಿಂಗಳ ಹಸೇನಿ ಹುಸೇನಿ, ಜೀತ ಮೌಲಾಲಿಗೆ ತನುವನ್ನು ಒಪ್ಪಿಸಿ. ಭಂಸೆಯಾಡಿದೆನ ಮೊರಮ್ಮಕ ಆಲಯಾಡಿದೆನ, ನಡೆ ನುಡಿಲಾಡಿ ಮಾಡಿದೆನ ಹರಕೆಯ ಬೇಡಿ ಕೊರಳೋಳು ಹಾಕಿಕೊಂಡೆನ, ನಡೆ ನುಡಿಲಾಡಿ ಮಾಡಿದೆನ ಹರಕೆಯ ಬೇಡಿ ಕೊರಳೋಳು ಹಾಕಿಕೊಂಡೆನ. ಪಂಚಾಕ್ಷರಿ ಮಂತ್ರ ಪಾತೆಯ ಕೊಟ್ಟು, ಪಂಚಾಕ್ಷರಿ ಮಂತ್ರ ಪಾತೆಯ ಕೊಟ್ಟು, ಕಂದೂರಿ ಮಾಡಿ ಫಕೀರಂಗ ಉಣಸಿದೆ. ಪಂಚಾಕ್ಷರಿ ಮಂತ್ರ ಪಾತೆಯ ಕೊಟ್ಟು, ಕಂದೂರಿ ಮಾಡಿ ಫಕೀರಂಗ ಉಣಸಿದೆ. ಭಂಸೆಯಾಡಿದೆನ ಮೊರಮ್ಮಕ ಆಲಯಾಡಿದೆನ, ಭವ ಎಂಬ ಭಂಸೈ ಅರವಿನಾಲೈ, ಭವ ಎಂಬ ಭಂಸೈ ಅರವಿನಾಲೈ, ಮೂರು ಕೂಡಿದಲ್ಲಿ ಮೊಹರಮ್ಮ ಮಾಡಿದೆ. ಇದುವರೆಗೆ ಕೇರೂರಿನ ಕುಶಾಲಪ್ಪ, ತಿಪ್ಪಣ್ಣ, ಸಣ್ಣಕ್ಕಿ ಹಾಗೂ ಮೇಳದವರಿಂದ ಏಕತಾರಿ ಪದಗಳನ್ನು ಕೇಳಿದಿರಿ. ಈಗ ಪೇಟೆ ಧಾರಣೆಯನ್ನು ನೋಡೋಣಂತ, ಗದಗ ಮಾರುಕಟ್ಟೆ ಒಳಗೆ ಹೆಂಗದ ಅಂತ. ಕಡಲೆಕಾಳು 3,977 ರೂಪಾಯಿಂದ 4,719 ರೂಪಾಯಿ, ಧನಿಯಾ 9,769 ರೂಪಾಯಿಯಿಂದ 10,555 ರೂಪಾಯಿ, ಅಲಸಂದಿ 4,612 ರೂಪಾಯಿಯಿಂದ 6,044 ರೂಪಾಯಿ, ಒಣಮೆಣಸಿನಕಾಯಿ 2,786 ರೂಪಾಯಿಯಿಂದ 46,555 ರೂಪಾಯಿ, ಇನ್ನು ಹೆಸರುಕಾಳು 3,008 ರೂಪಾಯಿಯಿಂದ 6,879 ರೂಪಾಯಿ,